ಹಾಗೂ ಶೇಕಡ 62.5% ಎಚ್ಎಫ್ ತಳಿಯ ರಕ್ತದ ಗುಣಧರ್ಮ ಇರುತ್ತೆ. ಹಾಲು ಕೊಡುವ ಸಾಮರ್ಥ್ಯ ಇಂತಹ ಆಕಳುಗಳಲ್ಲಿ ಹೆಚ್ಚಾಗಿರೋದಲ್ಲದೆ ನಮ್ಮ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದಿಕೊಳ್ತವೆ. ಹಾಲಿನ ಇಳುವರಿಯನ್ನು ಕೇವಲ ಊಹೆ ಮಾಡಿ ಗಬ್ಬದ ಹಸುವನ್ನು ಖರೀದಿ ಮಾಡೋದಕ್ಕಿಂತ ಈದ ಹಸುವನ್ನು ಕನಿಷ್ಠ 3 ಬಾರಿ ಹಿಂಡಿಸಿ ನೋಡಿ, ಅಂದರೆ ಬೆಳಗ್ಗೆ, ರಾತ್ರಿ, ಮರುದಿನ ಬೆಳಗ್ಗೆ ಹಿಂಡಿಸಿ ನೋಡಬೇಕು, ಆನಂತರ ಖರೀದಿ ಮಾಡಬೇಕು. ಉತ್ತಮ ಆರೋಗ್ಯವಂತ ಹೆಣ್ಣು ಕರು ಇದ್ದಾಗ ಆಕಳಿನ ಬೆಲೆ ಹೆಚ್ಚಾಗಬಹುದು. ಆದ್ದರಿಂದ ಹಸುಗಳನ್ನು ಖರೀದಿ ಮಾಡುವಾಗ ಖಾತ್ರಿ ಇರುವಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದಲೇ ಖರೀದಿ ಮಾಡಬೇಕು. ಹಸುವನ್ನು ಪಶುವೈದ್ಯರ ಪರಿಶೀಲನೆಯ ನಂತರ ಖರೀದಿ ಮಾಡುವುದು ಒಳ್ಳೆಯದು. ಕೃಷಿ ವಾರ್ತೆ ಕೇಳಿದಿರಿ. ಇನ್ನು ಮುಂದೆ ಪಾಮಲದಿನ್ನಿಯ ಬಸವರಾಜ್ ಪಿ ಖೇಮಲಾಪುರೆ ಹಾಗೂ ಸಂಗಡಿಗರಿಂದ ಸಣ್ಣಾಟ ಶಿವಶಕ್ತಿ ವಾಗ್ವಾದ. ವರವ ಪಾಲಿಸೋ ಶಂಕರ ಗೌರಿ ವರ, ವರವ ಪಾಲಿಸೋ ಶಂಕರ ಗೌರಿ ವರ. ಆದಿಯಲ್ಲಿ ಹುಟ್ಟಿದ ಆತ್ಮ ಅಜಹಾರಿ ಏಕೋ ಬ್ರಹ್ಮ, ಆದಿಯಲ್ಲಿ ಹುಟ್ಟಿದ ಆತ್ಮ ಅಜಹಾರಿ ಏಕೋ ಬ್ರಹ್ಮ. ತವ ತಾಟ ಬೀಜ ಕಲತಿ ಕಲತಿ, ನಿನ್ನ ಭರತ ಇಲ್ಲ ಗತಿ, ನಿನ್ನ ಭರತ ಇಲ್ಲ ಗತಿ. ವರವ ಪಾಲಿಸೋ ಶಂಕರ ಗವರಿ ವರಾಜ್, ವರವ ಪಾಲಿಸೋ ಶಂಕರ ಗವರಿ ವರಾಜ್. ಕವಲಗಿತ್ತಿ ಬಂದಳ ಹಿಂದ ಹಾಲ ಮೊಸರ ಮಾರುತ ಚಂದ, ಕವಲಗಿತ್ತಿ ಬಂದಳ ಹಿಂದ ಹಾಲ ಮೊಸರ ಮಾರುತ ಚಂದ. ಅವತಾರ ಮೂಲ ಸ್ತಂಭ, ಅವತಾರ ಮೂಲ ಸ್ತಂಭ, ಅನುಭವ ಹೇಳುವೆ ಮುಂದಾಯ್, ಅನುಭವ ಹೇಳುವೆ ಮುಂದಾಯ್. ವರವ ಪಾಲಿಸೋ ಶಂಕರ ಗವರಿ ವರ, ವರವ ಪಾಲಿಸೋ ಶಂಕರ ಗವರಿ ವರ. ನಮ್ಮ ಊರ ಪಾಮಲ ದಿನ್ನಿ ನೇಮ ನಾವು ಇರುವುದು ಅಲ್ಲಿ, ನಮ್ಮ ಊರ ಪಾಮಲ ದಿನ್ನಿ ನೇಮ ನಾವು ಇರುವುದು ಅಲ್ಲಿ. ಬಸವಣ್ಣ ಜನದಾನಲ್ಲಿ, ಬಸವಣ್ಣ ಜನದಾನಲ್ಲಿ, ಊರ ಬಿಟ್ಟ ಬಾಮಿಯಲ್ಲಿ ಊರ ದೂರ ಬಾಮಿಯಲ್ಲಿ. ವರವ ಪಾಲಿಸೋ ಶಂಕರ ಗವರಿ ವರ, ವರವ ಪಾಲಿಸೋ ಶಂಕರ ಗವರಿ ವರ. ಏನಮ್ಮ? ಹಾ, ತಾವು ಬಂದಂಥವ್ರು ಯಾರು? ಹಾ, ತಮ್ಮ ನಾಮಕರಣ ಏನು? ಏನು ಹೀಗ? ಹೌದಮ್ಮ. ಮೊದಲು ನಿನ್ನ ನಾಮಕರಣ ಏನು? ಹೀಗ. ಹಾ, ಏನಮ್ಮ? ಕಟ್ಟಾಣಿ ಒತ್ತೆ ಇಟ್ಟು, ಹಾ, ಪುಟ್ಟಾಣಿ ತಿಂದು, ಹಾ, ಪುಟ್ಟಲ್ಲೇ ಮಾತಾಡುವಂತ, ಹಾ, ಕುಂಟು ಸಿಕ್ಕರಮಣಿ ಹೆಂತ ಬಂಟ ದೂತೆ, ಹಾ, ಮತ್ತು ದೂತೆ, ಮತ್ತು ದೂತೆ ಅಂತಾರಮ್ಮ. ಮತ್ತು ದೂತೆ ಅಂತಾರೇನು? ಹೌದಮ್ಮ. ಏನ ನಾಮಕರಣ ಹೇಳಿಕೆ ಬೇಕು? ಹೇಳಿಕೆ ಬೇಕವ? ಜಾಣಿ ಜಾಣರೆಲ್ಲರೂ ಕೂಡಿ, ಜಾಣಿ ಜಾಣರೆಲ್ಲರೂ ಕೂಡಿ, ಜಾತಕಮಲ್ಲಿ ಹಾರ್ಯವನ್ನು, ಹಾ, ಕೊರಲೇ ಧರಿಸಿಕೊಂಡು, ಕೊರಲೇ ಧರಿಸಿಕೊಂಡು, ಏನೇ ಬಾಗುತ್ತ, ಬಾಗುತ್ತ, ಬೊಳಕುತ್ತ, ಹಾ, ನಸನಗುತ್ತ, ನಸನಗುತ್ತ, ಈ ಚಪ್ಪಣ ದೇಶಕ್ಕೊಪ್ಪ ಅಂತ, ಹಾ, ಎನಗ ಬಂದು ರಾಧಿಕಾ ರಾಧಿಕಾ ಅಂತಾರಮ್ಮ. ಏನು ಚಪ್ಪಣ ದೇಶಕ್ಕೆ ಬಂದು ತಮಗೆ ರಾಧಿಕಾ ರಾಧಿಕಾ ಅಂತಾರ? ಇರ್ಲಮ್ಮ, ತಮ್ಮ ಇರುವ ಮಂದಿರವನ್ನು ಬಿಟ್ಟು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣೇನಮ್ಮ? ಏನೇ ಆನಂದ ರಕ್ತ ಕಚಿತವಾದ ರಂಗಮಾಲವನ್ನು ಬಿಟ್ಟು, ರಂಗಮಹಲವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಕೇಳ್ತೇನಮ್ಮ. ಹಾಗಾದ್ರೆ ಕೇಳಮ್ಮ. ಹಾ, ಹೇಳಿ. ಬಂದಿ ನವ್ವ ಬಿಟ್ಟ ಎನ್ನ ಮಾತುರ, ಬಂದಿ ನವ್ವ ಬಂದಿ ನವ್ವ ಬಿ ಬಿಟ್ಟ ಎನ್ನ ಮಾತೂರ ತಂದಿನವ್ವ ಹಾಲ ಮೊಸರ ಹೇಳಮ್ಮ ಹೇಳಮ್ಮ ತಂದಿನವ್ವ ಹಾಲ ಮೊಸರ ಕರಿಯ ತಾರ ಉಂಬುವರ ಕರಿಯ ತಾರ ಉಂಬುವರ ಮಹಾರಿಸ ಮಾರಿಸ ನೀ ನನ್ನ ವ್ಯಾಪಾರ ತಂದಿನವ್ವ ಹಾಲ ಮೊಸರ ತಂದಿನವ್ವ ಹಾಲ ಮೊಸರ ಕರಿಯ ತಾರ ಉಂಬುವರ ಕರಿಯ ತಾರ ಉಂಬುವರ ಮಹಾಡಿಸ ಮಹಾಡಿಸ ನೀ ನನ್ನ ವ್ಯಾಪಾರ ಅಮ್ಮ ನಂದು ಮತ್ರಾಪುರ ಏನು ತಮ್ಮದು ಮತ್ರಾಪುರ ಥೇಟ್ ಅಲ್ಲಿ ಇದೆ ಬನ್ನಿ ನೋಡಮ್ಮ ಥೇಟ್ ಅಲ್ಲಿಂದ ಇಲ್ಲಿಗೆ ಬಂದ್ರಿ ಹೌದಮ್ಮ ನಡು ದಾರಿ ಒಳಗೆ ಎಲ್ಲಿ ವಸ್ತು ಮಾಡಿಲ್ಲ ಎಲ್ಲೆಲ್ಲಿ ಇಲ್ಲ ಇಲ್ಲಮ್ಮ ನೀವು ಶಿಲ್ವಂತ ಗೌಳಿಗಿತ್ತರ ಹೌದಲ್ಲ ಹೌದಮ್ಮ ಗೌಳಿಗಿತ್ತರ ಅಂದ ಒಳಕ್ಕೆ ನೀವು ಏನೇನು ಸಾಹಿತ್ಯಗಳನ್ನು ತರಬೇಕು ಹಾಲು ಮೊಸರು ಮೊಸರು ಮಜ್ಜಿಗೆ ಮಜ್ಜಿಗೆ ಇಂತದೆಲ್ಲ ತಂದೇವಮ್ಮ ಬೆಣ್ಣೆ ಇಂತದೆಲ್ಲ ತಂದ್ರಿ ಹೌದಮ್ಮ ಆದ್ರಮ್ಮ ನಿಮ್ಮ ಹಾಲು ಎತ್ತರದ್ದು ಮೊಸರು ಎಂತದ್ದು ಮಜ್ಜಿಗೆ ಯಾವ ಪ್ರಕಾರವಾಗಿ ಮಾಡ್ಯಾರಿ ಈಗ ಹೇಳ್ಬೇಕೇನಮ್ಮ ಹೇಳ್ಬೇಕಮ್ಮ ಹೇಳಮ್ಮ ಕರಿದು ಕೆಂಪು ಇದ್ದದ್ದು ಕಣ ಮಾಸ ಅಂತೂ ನಾವು ಹೀಗೇನಮ್ಮ ಹೌದು ಏನೇ ಕಾಮದೇನು ಮಾಸ ಅಂದ್ರೆ ಏನು ಕಾಮದೇನು ಕಾಮದೇನು ಎಂತ ಇರ್ತಾವ್ರಿ ಅವು ಆ ಪರಮೇಶ್ವರನಿಗೆ ಬಂದು ಪಂಚಮುಖ ಏನು ಪರಮೇಶ್ವರನಿಗೆ ಬಂದು ಪಂಚಮುಖ ಆ ಪಂಚಮುಖದಿಂದ ಹುಟ್ಟಿ ಬಂದಂತ ಪಂಚಾಕ್ಷರಿ ಆಕಳಗಳಮ್ಮ ಇರ್ಲಮ್ಮ ನಿಮ್ಮ ಆಕಳಗಳಿಗೆ ಹೆಸರು ಇಟ್ಟರು ಅವನು ಗುಗ್ಗುರಿ ಬಾಳ ಹತ್ತ ಅಂತ ಬಿಟ್ಟರು ಅಮ್ಮ ಹೀಗೇನು ಹೌದು ಅಮ್ಮ ಹೆಸರು ಇದ್ದಾವ ಹೆಸರು ಅವ ಯಾವ್ಯಾವು ಯಾವ್ಯಾವು ಸುಮಣಿ ಸುಮಣಿ ಸುಸಲಿ ಸುಸಲಿ ನಂದಿ ನಂದಿ ಭದ್ರಿ ಭದ್ರಿ ಜಯ ಜಯ ಜಯನಂ ಪಾರ್ವತಿ ಪತಿ ಹರ ಹರ ಮಹಾದೇವ್ ಕೋಡಿ ಹಾಗೆಲ್ಲ ಚೇಷ್ಟೆ ಮಾಡ್ತಕ್ಕದಮ್ಮ ಇಲ್ಲಮ್ಮ ಈ ಪ್ರಕಾರ ಐದು ಆಕಳಗಳಿಗೆ ಬಂದು ಅಮ್ಮ ಐದು ಹೆಸರಿಟ್ಟು ಕರಿತೀವ ಐದು ಆಕಳಗಳಿಗೆ ಐದು ಹೆಸರಿಟ್ಟು ಕರಿತೀರಿ ಹೌದಮ್ಮ ಇಲ್ಲಮ್ಮ ನಿಮ್ಮ ಆಕಳಗಳಿಗೆ ಮಲಿಗಳೆಷ್ಟು ಈಗ ಏನೇ ಐದು ಐದು ಹೌದಮ್ಮ ಅಲ್ಲಮ್ಮ ಈ ಜಗತ್ತೊಣಗ ಆಕಳಿಗೆಲ್ಲ ನಾಲ್ಕು ಮಲಿ ನಿಮ್ಮ ಆಕಳಗಳಿಗೆ ಐದು ಮಲಿ ಹೇಗವು ಅದು ಹೇಗ ದೂತೆ ಈ ಕಣ್ಣು ಕಾಣಿಸುವ ನಾಲ್ಕು ಮಲಿ ಈ ಕಣ್ಣು ಕಾಣಿಸುವಂತ ನಾಲ್ಕು ಮಲಿ ಈ ಆತ ಮಲಿನ ಹಿಡಿದು ಏನೇ ಐದು ಇರ್ಲಿ ಯಾವ್ಯಾವ ಮಲಿದಿಂದ ಏನೇನು ಉತ್ಪತ್ತಿ ಆಗ್ತದ ಹೀಗೇನಮ್ಮ ಹೌದು ದದಿ ದದಿ ಗೃತ ಗೃತ ಕ್ಷೀರ ಕ್ಷೀರ ಮಧು ಮಧು ಸರ್ಕಾರ ಸರ್ಕಾರ ಕೋಟ ಕೊಂಡವಾಡ ಕಚೇರಿ ಗೌಡರು ಹಳಬರು ಎಲ್ಲರೂ ಇಲ್ಲಿ ಅಣ್ಣವ ಏ ಹಾಗೆಲ್ಲ ಚೇಷ್ಟ ಮಾಡ್ತಕ್ಕದಲ್ಲ ದೂತೆ ದದಿ ಅಂದ್ರೆ ಮೊಸರು ದದಿ ಅಂದ್ರೆ ಮೊಸರು ಗೃತ ಅಂದ್ರೆ ತುಪ್ಪ ತುಪ್ಪು ಕ್ಷೀರ ಅಂದ್ರೆ ಹಾಲು ಹಾಲು ಮಧು ಅಂದ್ರೆ ಜೇನುತುಪ್ಪ ಜೇನುತುಪ್ಪ ಸರ್ಕಾರ ಅಂದ್ರೆ ಸಕ್ರಿ ಸಕ್ರಿ ಆ ಸಕ್ರಿ ಜೇನುತುಪ್ಪ ಕುಡಿಸಿದ್ರೆ ಕುಡಿಸಿದ್ರೆ ಯಾವ ಪ್ರಕಾರ ಸಿಹಿ ಆಗ್ತದೋ ಅದ್ರಂತೆ ನನ್ನ ಹೈನಮ್ಮ ಹೀಗ ಅವ ನಿನ್ನ ಹೈನ ಕೇಳಾಕತ್ತಿಲ್ಲ ನಾವ ನೀವು ತಂದಂತ ಹೈನ ಕೇಳಾಕತ್ತಿದ್ರು ತಂದಿರುವಂತ ಹೈನ ದೂತೆ ಸಕ್ರಿ ಜೇನುತುಪ್ಪ ಕುಡಿಸಿದ್ರೆ ಯಾವ ಪ್ರಕಾರ ರುಚಿ ಆಗ್ತದ ಅದ್ರಂತೆ ಇವ್ರ ಹೈನದಂತ ಹೌದಲ್ಲ ಅಂತ ಹೈನನ್ನ ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ತಂದಾರ ಇವ್ರು ಅಮ್ಮ ನೀವು ಇಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ತರಬೇಕಾದ್ರ ನಿಮ್ಮ ಮನೆಯಲ್ಲಿ ಏನು ಕೇಳಿ ಬಂದ್ರು ಕೇಳಿ ಬಂದ್ರು ಏನ್ ಹೇಳಿ ಬಂದ್ರು ಏನು ಧಾರವಾಡ ದಾರಿ ಹಿಡಿದು ಹಾಗೆ ಬಂದ್ರು ಹೀಗೇನಮ್ಮ ಹೌದು ಹಾಗಾದ್ರೆ ಕೇಳಮ್ಮ ಹೇಳಮ್ಮ ಹೇಳಮ್ಮ ಹೇಳಮ್ಮ ಇಷ್ಟು ಮಂದಿ ಎಲ್ಲ ಇರ್ತಿರ್ಲಾಕಾಗಿ ಅಷ್ಟು ಎಲ್ಲ ಇರ್ಲಾಕಾಗಿ ಏನಾತಮ್ಮ? ಅವ್ರ ಮಾತನ ಮೀರಿ ಬಂದದಕ್ಕ ಏನಾತ್ರಿ? ಏನಾಯ್ತು ಈ ಜಗನ್ ಮಾತೆ ಅನ್ನುವಂತ ಭೂದೇವಿ ಎನ್ನ ಕಾಲೊಳಗಿನ ಹಾದಿಯನ್ನು ಹಾರಿಸಿ ಈ ಗೋಡಲ್ಲಿ ಬಹಳ ಅನುಭವಿಸ್ಕಲ್ಲ ಅದ್ನೇ ದೂತೆ. ನಿನ್ ನೋಡೋಣ ದುಕಾನ ಬರ್ತತೆ ಯವ್ವ ಅಳವಾಡ ಬಿಡ ಅಮ್ಮ ವಿಷ್ಣುವ ಅಮ್ಮ ಈ ಪ್ರಕಾರ ಏನಕ್ಕೆ ಬಹಳ ಸಂಕಟ ಆತ್ ನೋಡ. ಈ ಪ್ರಕಾರ ಬಹಳ ಸಂಕಟ ಆತ್. ಹೌದಮ್ಮ. ಅಂದ್ರೆ ಹಾಲ್ ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಅವ್ರು ದಾಡ್ ಅಂದ್ರು ನೀವು ಬರ್ತು ಅಂದ್ರಿ? ಹೌದಮ್ಮ. ಬಂದ ತಕ್ಷಣ ಎಷ್ಟು ಸಂಕಟ ಆಗ್ಯದ? ಆಗ್ಯದಮ್ಮ. ಆಗ್ಯದ ಹೌದಲ್ಲ? ಹೌದಮ್ಮ. ಈಗ ನನಗೆ ಏನ್ ಮಾಡಿದ್ರವ, ನನ್ನ ಕೈಲಿ ನಿಮ್ಗೆ ಏನ್ ಸಹಾಯ ಬೇಕಾಗಿದೆ ಅದನ್ನ ಮಾಡ್ತೀನಿ. ದೋತೆ ನಮ್ಮ ತಾಯಿ ತೇನೆ ದೌಳ್ದವ್ರ ಬಡವ್ರದಾರ ಇಷ್ಟ ಹೌದಲ್ಲ? ಹೌದಮ್ಮ. ಬಹಳ ದೌಳ ಅವರು. ಬಹಳ ದೌಳ ಅವರು. ಹೌದು. ಅತ್ತಿಮ ಅವರು ಬಹಳ ಶ್ರೀಮಂತರಮ್ಮ. ಬಹಳ ಶ್ರೀಮಂತರು. ಹೌದು ಶ್ರೀಮಂತರದಾರಪ್ಪ ಅವ್ರ ಅಲ್ವಾ? ಬಹಳ ಶ್ರೀಮಂತ ಅಂದ್ರೆ ಏನ್ ಮಾಡ್ಯಾರ ಅವರು? ಅಂದ್ರೆ ಮೂಲ್ಗೆ ಆಳ ಹಚ್ಚಿ ಮೂಲ್ಗೆ ಒಡ್ಸ್ಯಾರ. ಏನ್ ಒಡ್ಸ್ಯಾರ ಅವರು? ಗೊಂಜಾಳ ದೇನ್ರೆ ಅಲ್ಲಮ್ಮ ಅಂತ ದೌಳವ್ರ ಮಾಡ್ಕೊಳ್ಲಿಕ್ಕೆ ತಿಳಿಬೇಕಾಗಿತ್ತು. ನಮ್ಮ ತಾಯಿ ತಂದೆ ಕಡೆ ತಪ್ಪಿಲ್ಲ. ತಪ್ಪಿಲ್ಲ. ಇಲ್ಲ. ಮತ್ತೆ ಯಾರ ಕಡೆ ಅಮ್ಮ? ನಿನ್ನ ಕಡೆ. ಹೇಗಮ್ಮ ಕೇಳು? ಹಾ ಹೇಳ್ರಿ. ತಾಯಿ ತಂದಿ ಮಾನಿಯಾಗ ಬಹಳ ಪ್ರೀತಿಯ ತಾಯಿ ತಂದಿ ಮಾನಿಯಾಗ ಬಹಳ ಪ್ರೀತಿಯ ನಾಗ ತಾಯಿ ತಂದಿ ಮನಿಯಾಗ ಬಹಳ ಪ್ರೀತಿಯನ್ನ ತಾಯಿ ತಮ್ಮ. ಹೌದಮ್ಮ. ಅಮ್ಮ ತಾಯಿ ತಂದೆಲ್ಲ ಪ್ರೀತಿದ್ದಾರೆ. ಹಾ ಮತ್ತಾರಮ್ಮ? ಅವರೊಂದಿದ್ದಾರೆ. ಅವ್ರ ಯಾರಮ್ಮ? ಗುರ್ತಿಲ್ಲ. ಇಲ್ಲಮ್ಮ. ಹೇಳಮ್ಮ. ಹೇಳ್ರಿ. ಏನೇ ಸಂಗವ್ವ? ಸಂಗವ್ವ. ನಿಂಗವ್ವ? ನಿಂಗವ್ವ. ಗಂಗವ್ವ? ಗೌರವ? ಗೌರವ. ಈ ನಾಲ್ಕು ಮಂದಿ ಗೆಳತರ ಕೂಡಿ ಕೂಡ್ಕೊಂಡು ಒಂದೇ ಠಿಕಾಣ ಕುಳಿತು ವ್ಯಾಪಾರಕ್ಕೆ ಹೋಗ್ಬೇಕಂತ ಮಾತಾಡಿದ. ಏನು ವ್ಯಾಪಾರಕ್ಕೆ ಹೋಗ್ಬೇಕಂತೇಳಿ ಮಾತಾಡಿದ್ರಿ? ದೂತೆ ಹೇಳಿದ ಸಣ್ಣ ಹುಡುಗಿ. ಯಾರಿಗೆ? ನಮಗಂದ್ರಮ್ಮ. ಅವ್ರು ನಿಮಗಂತರು? ಇದು ಸಣ್ಣ ಹುಡುಗಿ ಗುರ್ತಿಲ್ಲ. ಗುರ್ತಿಲ್ಲ. ನಾವು ಅವರು ಕೂಡ್ಕೊಂಡು ಹೋಗ್ಬೇಕಂತ ಹೇಳಿ. ಹೋಗ್ಬೇಕು ಅಂತ ಹೇಳಿ. ಅವರಲ್ಲಿ ಬುದ್ಧಿ, ಜ್ಞಾನ, ಜ್ಞಾನ ವಿಚಾರ ಬತ್ತೇನಮ್ಮ? ಆ ನಾಲ್ಕು ಮಂದಿ ಹೇಳ್ತಾರೆ ಇಲ್ಲಿ ಬರ್ಲಿಲ್ಲ. ಇಲ್ಲ. ಮುಂದೇನಾತಮ್ಮ? ಏನಾತಮ್ಮ ಕೇಳು. ಹೇಳು. ಅತ್ತಿ ಮಾವರ ಮಾತೆ ನಾನು ಮೀರಿ ಕೇಳಮ್ಮ. ಹೇಳಮ್ಮ. ಬರುವಾಗ ಕೆತ್ತಿದ ಅಡಿದಾಗ ದಾರಿ ಗಾಳಿ ಬಿಸಾಲ ಬಾಡಾದ ಒಣಗಿತ ಮಾರಿ ನಾನು ಕೋರಿ ನಂಬಲಿಲ್ಲ ಯಾರ್ಯಾರ ಅಗಲಿ ಹಾದಾರ ದೂರ ನಂಬಲಿಲ್ಲ ಯಾರ್ಯಾರ ಅಗಲಿ ಹಾದಾರ ದೂರ ಗೆಳತ್ಯರ ಮಾತಾಗಿ ಅಕ್ಕಿ ಬಳಿಗೆ ಹೋದಂಗಾದ್ರೆ ವ್ಯಾಪಾರ ಮಾಡಿಸ್ಕೊಡ್ತಾಳ ಅಂತ ಹೇಳ್ಯಾರ ಹೇಳ್ಯಾರ ನಾ ಅರೆ ಬಂದಿದ್ದೀನಿ ಅಮ್ಮ ವ್ಯಾಪಾರ ಮಾಡಿಸ್ಕೊಡ್ತಿ ಅಥವಾ ಇಲ್ಲ ಹೀಗಿನಮ್ಮ ಹೌದಮ್ಮ ಸ್ವಲ್ಪ ವಿಚಾರ ಮಾಡ್ತೀನಿಲ್ಲಮ್ಮ ಸಂತ್ರಮ್ಮ ಏನ್ರಿಪ್ಪ ಮೊದಲು ಬಂದ್ರೆ ಇಲ್ಲಿ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಯಾರು ಬರ್ತಿದ್ರು ಮೊದಲಿಗೆ ಬಂದು ಇವರ ಐ ಬರ್ತಿದ್ರು ಇವ್ರ ಐ ಬರ್ತಿದ್ರು ಅವಾಗ ಯಾರು ವ್ಯಾಪಾರ ಮಾಡ್ತಿದ್ರು ನಮ್ಮ ಅದ ವ್ಯಾಪಾರ ಮಾಡ್ತಿದ್ರಿ ಹೌದಲ್ಲ ಈಗ ಇವ್ರು ಬಂದರು ವ್ಯಾಪಾರ ಮಾಡಿಸ್ಕೊಡ್ದ ಅಂತ ಹೇಳಾಕತ್ತಾರ ಈಗ ನಾವು ನೀವು ಕೂಡ ವ್ಯಾಪಾರ ಮಾಡೋಣ ನಾವು ಮಾಡ್ತಿರ್ಲ ಅಲ್ಲಮ್ಮ ಈಗ ನೀವು ಬಂದರ ಈಗ ಹೌದಮ್ಮ ಈಗ ಏನ್ ಮಾಡಿಸ್ಕೊಡ್ಬೇಕಾಗಿತ್ತು ನಮ್ಮಿಂದ ಏನ್ ಕೆಲಸ ಆಗ್ಬೇಕಾಗ್ಯದ ಏನಾಗ್ಬೇಕಾಗ್ಯದ ಈಗ ಹೌದು ಕೇಳಮ್ಮ ಬಿಟ್ಟ ಬಂದಿನ ನಾನ ಸಂಗತಿಯಲ್ಲಿರಬೇಕ ನೀನ ಕೇಳಮ್ಮ ಬಿಟ್ಟ ಬಂದಿನ ನಾನ ಸಂಗತಿಯಲ್ಲಿರಬೇಕ ನೀನ ಬಳಗ ಬಿಟ್ಟ ಬಂದಿನ ನಾನ ಸಂಗತಿಯಲ್ಲಿರಬೇಕ ನೀನ ಬಳಗ ಬಿಟ್ಟ ಬಂದಿನ ವ್ಯಾಪಾರ ಮಾಡ್ತೇನೆ ಹರಕತ್ತಿಲ್ಲ ಆದ್ರೆ ನಮ್ಮ ಹಳ್ಳಿ ಜನರು ನೀವು ತಂದಂತ ಮಾಪ ಯಾವ್ದದ ಏನ್ ಹಳ್ಳಿ ಮಾಪ ಏನ ಕೊಡ್ತಿರೋ ಶೇರ್ ಗಂಟ್ಲೆ ಕೊಡ್ತಿರೋ ಅಥವಾ ಕೆಜಿ ಗಂಟ್ಲೆ ಕೊಡ್ತಿರೋ ಅಥವಾ ಲೀಟರ್ ಗಂಟ್ಲೆ ಕೊಡ್ತಿರೋ ನೀವು ಹಾಲು ಮೊಸರು ಕೊಡುವಂತ ಮಾಪ ಯಾವ ಮಾಪಿಂದ ಅದ ಹೀಗೆ ಹೇಳಿದ್ರೆ ನಾವು ವ್ಯಾಪಾರ ಮಾಡಿಸ್ಕೊಡ್ತೇವೆ ಹೌದಮ್ಮ ಹಾಗಾದ್ರೆ ಕೇಳಮ್ಮ ಮಾಪ ಕಡಮಿಲ್ಲ ಸರಕಾರ ಮೋರ ಮೇಲೆ ತೂಕ ಮಾಪ ಕಡಮಿಲ್ಲ ಸರಕಾರ ಮೋರ ಮೇಲೆ ತೂಕ ಮಾಪ ಕಡಮಿಲ್ಲ ಸರಕಾರ ಮೋರ ಮೇಲೆ ತೂಕ ಮಾಪ ಕಡಮಿಲ್ಲ ಏನ್ ಕಲ್ಲ ತಕ್ಕಡಿ ತೂಕ ಮಾಪ ಯಾತ್ರಾಗೂ ಕಡಿಮೆ ಇಲ್ಲಮ್ಮ ಎಲ್ಲಾಗಿನ ಅರ್ಧ ಕಡಿಮೆ ಇಲ್ಲಮ್ಮ. ಯಾರು ಕರೆದುಕೊಂಡು ಬಂದು ವ್ಯಾಪಾರ ಮಾಡ್ತಾ? ಎಲ್ಲಾಗಿನ ಅರ್ಧ ಕಡಿಮೆ ಇಲ್ಲ. ಇದು ಅಲ್ಲದೆ ಸರ್ಕಾರದವ್ರು ಬಂದು ನಿಮ್ಮ ಮೇಲೆ ಏನು ಮೂರ್ ಹಾಕ್ಯಾರ, ಅದನ್ನ ಮಾಪಿನ ಪ್ರಕಾರ ಕರೆಕ್ಟ್ ನೀವು ತೂಕ ಮಾಡಿ ಕೊಡ್ತೀರಿ. ಹೌದಮ್ಮ. ಅಮ್ಮ ನಿಮ್ಮ ಮಾಪ್, ನಿಮ್ಮ ಮಾಪು ಒಳ್ಳೇದದ, ಸರ್ಕಾರ ಏನು ಹಾಕಿಕೊಟ್ಟಾರಲ್ಲ ನಿಮ್ಗ, ಈ ಮಾಪು ಒಳ್ಳೇದದ, ಸಾರ್ವತ್ರಿಕವಾಗಿ ವ್ಯಾಪಾರ ಮಾಡಬಹುದು, ಯಾಕಂದ್ರೆ ಒಳ್ಳೆ ಮಾನ್ಯತೆ ಪಡೆದದ. ಈಗ ನಿಮ್ಮಂತ ಹಾಲು ಮೊಸರು ನೀವು ತಂದಂತ ಹಾಲು ಮೊಸರು ಕಪ್ಪಿಸ್ಬೇಕಾದ್ರೆ ಇಲ್ಲಿ ಇಲ್ಲ, ಮುಂದ ಇಲ್ಲಿ ಗೋಕುಲ್ ನಗರದಲ್ಲಿ ಒಳ್ಳೆ ಜನರು ಇದ್ದಾರೆ. ಅಲ್ಲಿ ಒಳ್ಳೆ ಜನರು ಇದ್ದಾರೆ. ನಿಮ್ಮ ಹಾಲು ಮೊಸರು ಎಲ್ಲ ವ್ಯಾಪಾರ ಆಗ್ಬೇಕಾದ್ರೆ ಗೋಕುಲ್ ನಗರ ಹೋಗಿ ಅಮ್ಮ. ಅಲ್ಲಿ ಹಾಲು ವ್ಯಾಪಾರ ಆಗ್ತದ? ವ್ಯಾಪಾರ ಆಗ್ತದಮ್ಮ ಅಲ್ಲಿ. ಈಗ ಹಾಗಾದ್ರೆ ಕೇಳಮ್ಮ. ಹಾ ಹೇಳ್ರಮ್ಮ. ಗೋಕುಲದಲ್ಲೇ ವ್ಯಾಪಾರ ಮಾಡುವೇನ ನಾನು, ಇಲ್ಲೇ ಗೋಕುಲದಲ್ಲೇ ವ್ಯಾಪಾರ ಮಾಡುವೇನ ನಾನು, ಇಲ್ಲೇ ಗೋಕುಲದಲ್ಲೇ ವ್ಯಾಪಾರ ಮಾಡುವೇನ ನಾನು, ಇಲ್ಲೇ ಗೋಕುಲದಲ್ಲಿ ಗಡಗಿ ತಲೆಯ ನಾಲನ ಹೊತ್ತಿನ ಹೆಡಗಿ, ತನ ಎಂಬು ಹಾಲ್ ಮೊಸರಿನ ಗಡಗಿ ತಲೆಯ ನಾಲನ ಹೊತ್ತಿನ ಹೆಡಗಿ, ತನ ಎಂಬು ಹಾಲ್ ಮೊಸರಿನ ಗಡಗಿ ತಲೆಯ ನಾಲನ ಹೊತ್ತಿನ ಹೆಡಗಿ, ಗೋಕುಲಂಬುವ ನಗರವ ತಿರಗಿ ಗೋಕುಲಂಬುವ ನಗರವ ತಿರಗಿ ಒಲಿಸಿಕೊಳ್ಳುವೆಯಲ್ಲ ಈಗ ನೋಡ್ರಿ, ನಾವು ಗೋಕುಲ್ ನಗರದೊಳಗೆ ಹೋಗ್ಬೇಕಾದ್ರೆ ಈಗ ಬಜಾರ್ ಒಳಗೆ ನಾವು ಹೋಗ್ಬೇಕಾಗ್ತದ. ಹೌದಮ್ಮ. ಪಗಡಿ ಬಜಾರ್ ಏನದ, ಪಗಡಿ ಬಜಾರ್ ಒಳಗೆ ಹೋದ್ರೆ ವ್ಯಾಪಾರ ಆಗುವಂತ ಮಳಿಗಳೆಲ್ಲ ಅಲ್ಲಿ ಅದಾವಮ್ಮ. ಅಲ್ಲಿ ಯಾರ್ಯಾರು ಅದಾರ ಅಂತ ಕೇಳಿದ್ರ, ಹತ್ತು ಮಂದಿ ಬಣಿತಿಗಾರ ಹೋದ ಕೂಡಲೇ ದಸೇಂದ್ರನ್ ಅವರು ಹತ್ತು ಮಂದಿ ಬಣಿತಿಗಾರ, ಅವರಲ್ಲಿ ಆದ್ರೂ ಕೂಡ ವ್ಯಾಪಾರ ಆಗ್ತದೆ. ಅವ್ರೇನು ಕಾಡ್ತಾರೇನಮ್ಮ? ದಶಯಿಂದ್ರಿಗಳು ಕಾಣೋದಲ್ಲಮ್ಮ, ನಮ್ಮ ಶರೀರದೊಳಗೆ ಇರ್ತಾರ ಅವ್ರು. ಶರೀರಕ್ಕೆ ಗೋಕುಲಕ್ಕನ ಹೊಂದಿಕೆ ಮಾಡ್ಯಾರ ಅದನ್ನ. ಈಗ ಹತ್ತು ಮಂದಿ ಬಣಿದಿರ ಕೈತಲ್ಲಿ ಎಂಟು ಮಂದಿ ಪಾರದವ್ರದವ್ರು. ಎಂಟು ಮಂದಿ ಪಾರದವ್ರ? ಹೌದು. ಪಾರದವ್ರು ಯಾರಮ್ಮ? ಅಷ್ಟಮದ ಎಂಬವರು. ಅಷ್ಟಮದ ಎಂಬವರು ಎಂಟು ಮಂದಿ ಪಾರದವ್ರದಾರ. ಅವರು ನಮ್ಮ ಶರೀರದೊಳಗನ ಅದಾರ. ಇದು ಅಲ್ಲದೆ ಮತ್ತಾರಿದ್ದಾರಮ್ಮ? ಅವ್ರ ಕೈ ತಳಗ ಆರು ಮಂದಿ ದಲಾಲಿ ಇರ್ತಾರ. ದಲಾಲಿಯರು ಯಾರಮ್ಮ? ಕಾಮ ಕ್ರೋಧ ಮುದ ಮತ್ಸರ ಮೋಹ ಲೋಭ ಲೋಭ ಇವರೇ ಆರು ಮಂದಿ ದಲಾಲಿಯರು. ದಲಾಲಿಯರು ಅವರಾದ್ರೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಮತ್ತಾರಿದ್ದಾರಮ್ಮ? ಆರು ಮಂದಿ ದಲಾಲಿಯರ ಕೈ ತಳಗ ಐದು ಮಂದಿ ಸೇವಕರು ಇದ್ದಾರೆ. ಸೇವಕರು ಯಾರಮ್ಮ? ಸೇವಕರು ಯಾರು? ಯಾರು? ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಆಕಾಶ ಇವರೇ ಐದು ಮಂದಿ ಸೇವಕರು. ಸೇವಕರು ಇವರಾದ್ರೂ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ಅಲ್ಲದೆ ಮತ್ತಾರಿದ್ದಾರಮ್ಮ? ಐದು ಮಂದಿ ಸೇವಕರ ಕೈ ತಳಗ ಮೂರು ಮಂದಿ ಗುಮಸ್ತಿರ್ತಾರೆ. ಗುಮಸ್ತರು ಯಾರಮ್ಮ? ರಜೋತ್ತಮ ಸತ್ವ. ರಜೋತ್ತಮ ಸತ್ವ ಇವರೇ ಮೂರು ಮಂದಿ ಗುಮಸ್ತರು. ಗುಮಸ್ತರು ಇವರಾದ್ರೂ ಕೂಡ ವ್ಯಾಪಾರ ಮಾಡಿ ಮಾಡ್ತಾರೆ. ಇದು ಅಲ್ಲದೆ ಮತ್ತಾರಿದ್ದಾರಮ್ಮ? ಇದಕ್ಕೆಲ್ಲರಿಗಿಂತ ಮೇಲಾಗಿ ಈ ಗೋಕುಲಕನ ಅಧಿಪತಿ ಆದಂತ ಸುಂಕದ ಸುಬ್ಬಾಣ ಮಗ ಅಂತ ರುಬ್ಬಾಣ ಒಂದು ಇತ್ತದನವ. ಅವರು ಗೋಪಾಲ ಆಮಲಮ್ಮ. ಅವ ನೀವು ಹಾದರ್ಲ ಓಣ್ಯಾಗ ಯಾವಾಗ? ಅಲ್ಲ ಏನ್ ಮಾಡ್ತಾರಮ್ಮ? ಅವ್ರು ಏನ್ ಮಾಡ್ತಾರಂತ ಕೇಳಿದ್ರ, ಅವ್ರ ಕೈಯಾಗಿ ಸಿಕ್ಕ್ರ ನಿಮ್ಮನ್ನ ಹಾದಿಗೆ ಬಂದ್ ಮಾಡಿ ಬಿಡ್ತಾರ ಅವ್ರು. ಈಗ ಸುಂಕ ಕೊಟ್ಟ ದಾರಿ ಬಿಡ್ತಾರ ಅವ್ರು. ಇಲ್ಲ ಅಂದ್ರೆ ಇಲ್ಲ ಇಲ್ಲ ದೂತೆ, ಎಲ್ಲಿ ಕಾಡು ಬೇಡ ಅಲ್ಲೇ ವ್ಯಾಪಾರ ಮಾಡ್ತಕ್ಕದ್ದು? ಏನು ಎಲ್ಲಿ ಕಾಡು ಬೇಡ ಅವ್ರಲ್ಲ ಅಲ್ಲಿ ವ್ಯಾಪಾರ ಮಾಡ್ತೀರಿ? ಹೌದು. ಈಗ ಅಲ್ಲಿಗೆ ಹೋಗೋಣ. ಹೌದಮ್ಮ. ನಡೀರಮ್ಮ ಕೇಳಮ್ಮ. ನಾನು ಇಲ್ಲೇ ಗೋಕುಲದಲ್ಲಿ ವ್ಯಾಪಾರ ಮಾಡವಕ್ಕೆ ದೂತಿನ, ಇಲ್ಲೇ ಗೋಕುಲದಲ್ಲಿ ವ್ಯಾಪಾರ ಮಾಡವಕ್ಕೆ ದೂತಿನ, ನಾನು ಇಲ್ಲೇ ಗೋಕುಲದಲ್ಲಿ ವ್ಯಾಪಾರ ಮಾಡವ ತನ ಎಂಬು ಹಾಲ್ ಮೊಸರಿನ ಗಡಗಿ ತಲಿ ನಾಲ ಹೊತ್ತಿನ ಹೆಡಗಿ, ತನ ಎಂಬು ಹಾಲ್ ಮೊಸರಿನ ಗಡಗಿ ತಲಿ ನಾಲ ಹೊತ್ತಿನ ಹೆಡಗಿ, ಗೋಕುಲಂಬುವ ನಗರವ ತಿರಗಿ ಗೋಕುಲಂಬುವ ನಗರವ ತಿರಗಿ, ನಾನು ಇಲ್ಲೇ ಗೋಕುಲದಲ್ಲಿ ಹಾ